ಗೊತ್ತಾಯ್ತಾರೆ ಅದೆಲ್ಲೆಲ್ಲಿ ನೀರು ಇರ್ತದೆ ಅಂತ ಕಡೆ ಇರ್ತವೆ. ಮತ್ತೆ ಕಾಂಗ್ರೆಸ್ ಗುಡನು ಬುಡದಲ್ಲಿ ಸೇರ್ಕೊಂಡಿರ್ತವೆ. ಆಯ್ತು, ಅದು ಜೀವ ಇರ್ತದೆ, ಜೀವ ಇರ್ತದೆ. ಅದನ್ನ ಬೇಕಾದ್ರೆ ನಾವು ಹೆಂಗಾದ್ರೆ ಬಿಸಿಲಿಗೆ ಒಣಗುತ್ತದೆ, ಅದು ಮಳೆ ಬಂದ ತಕ್ಷಣ ಚಿಗುರು ಬಿಡ್ತದೆ. ಈಗ ಏನು ಅಂದ್ರೆ ಈಗ ಕರ್ಕೆ ಮತ್ತು ಜೇಕು ಏನಾದ್ರೂ ಚೆನ್ನಾಗಿ ಚಿಗುರಿತ್ತು ಅಂದ್ರೆ ಈಗ ಅವ್ರು ಅದೇನಪ್ಪ ಪ್ಯಾಚಿ ಎಲ್ಲ ಅಲ್ಲಲ್ಲಲ್ಲಿ ಇರುತ್ತೆ. ಅವ್ರು ಏನ್ ಮಾಡ್ಬೇಕು ಅಂದ್ರೆ ಈಗ ಅವರು ಅದನ್ನ ಆಳವಾಗಿ ಉಳುಮೆ ಮಾಡಿ ಅಥವಾ ತೋಡಿ ತೆಗಿಬಹುದು. ಒಂದು ಅಲ್ಲಪ್ಪ ಅದಾಗಲ್ಲ ಅಂದ್ರೆ ಎರಡನೇ ದಿನಪ್ಪ ಔಷಧಿ ಸಹ ಹೊಡಿಬಹುದು. ಈಗ ನಮ್ಗೆ ನಿಮ್ಗೆಲ್ಲ ಗೊತ್ತಿರೋ ಗ್ಲೈಫೋಸೇಟ್ ಅಂತ ಔಷಧಿ, ಅದರಲ್ಲಿ ಎರಡಿದೆ. ಒಂದು ಗ್ಲೈಫೋಸೇಟ್ ಅಲ್ಲಿ ಒಂದು 41% ಅಂತ ಒಂದು ಬರುತ್ತೆ, ಒಂದು 71 ಬರುತ್ತೆ. ಇವಾಗ 41% ಅಂದ್ರೆ ಎಣ್ಣೆ ಲಿಕ್ವಿಡ್ ಇರ್ತದೆ, ಅದೇನ ಉಪಯೋಗ ಮಾಡಬೇಕು 15 ml 1 L ನೀರಿಗೆ, ಇದರ ಜೊತೆಗೆ ಒಂದು 8 or 10 grams ಅಷ್ಟು ಯೂರಿಯಾ ಮಿಕ್ಸ್ ಮಾಡಿ ಈ ಎಲ್ಲೆಲ್ಲಿ ಹುಲಸಾಗಿ ಬೆಳೆದಿರುತ್ತಲ್ಲ ಕಕ್ಕೆ ಮತ್ತು ಜೇಕು ಅದರ ಮೇಲೆ ಸಿಂಪಡಣೆ ಮಾಡಿ. ಇನ್ನೊಂದಂದ್ರೆ ಪುಡಿ ಸಿಗುತ್ತೆ ಗ್ಲೈಫೋಸೇಟ್ 71%. ಈ ಪುಡಿ ಅಂದ್ರೆ ಇದನ್ನ ಕೇವಲ 8 grams ಸಾಕು, 8 grams ಅನ್ನ 1 L ಮಿಕ್ಸ್ ಮಾಡಿ ಇದಕ್ಕೆ ನೀವು ಯೂರಿಯಾ ಹಾಕಿದ್ರೆ ಪರವಾಗಿಲ್ಲ, ಯಾಕಂದ್ರೆ ಅದರಲ್ಲಿ ಇರುತ್ತೆ ಅಮೋನಿಯಂ ಸಲ್ಫೇಟ್ ಅದರಲ್ಲಿ ಇರುತ್ತೆ. ಸೊ ಅದರಿಂದ ಇಷ್ಟು ಮಾಡಿ ಅದನ್ನ ಎಲ್ಲೆಲ್ಲಿ ಗರ್ಕೆ ಜೇಕಿದೆ ಅದ್ರ ಮೇಲೆ ಸಿಂಪಡಣೆ ಮಾಡಬೇಕು, ಸಿಂಪಡಣೆ ಮಾಡಿದ್ರೆ ಸಾಯ್ತದೆ. ಇನ್ನೊಂದು ವಿಚಾರ ಏನು ಅಂದ್ರೆ ನಮ್ಮಲ್ಲಿ ಏನು ಬೋರ್ವೆಲ್ ಇತ್ತು ಹಂಗೆಲ್ಲ ಇತ್ತು ಅಂದ್ರೆ ಅದು ಗರ್ಕೆ ಜೇಕು ಎಲ್ಲೆಲ್ಲಿ ಒಣಗಿದ್ರು ಸಹ ಎಲ್ಲೆಲ್ಲೆಲ್ಲಿ ಇರುತ್ತೆ ನಮ್ಗೆ ಗೊತ್ತಿರ್ತದೆ. ಆ ಜಾಗಕ್ಕೆಲ್ಲ ನೀರ್ ಹಾಕ್ಸ್ಬೇಕು, ನೀರ್ ಹಾಕಿ ಅದು ಬೆಳೆಯಂಗ್ ಮಾಡ್ಬೇಕು. ಅದು ಬೆಳೆದ ಮೇಲೆ ಈ ರೀತಿ ನಾನು ಹೇಳಿದ ಔಷಧಿ ಹೊಡಿತು ಅಂದ್ರೆ ಅವ್ರ ಮುಂದಿನ ಬೆಳೆಗೆ ಗರ್ಕೆ ಮತ್ತು ಜೇಕಿನಿಂದ ಆಗುವಂತಹ ಒಂದು ಹಾನಿಯನ್ನ ಕಂಪ್ಲೀಟ್ ಆಗಿ ತಡೆಗಟ್ಟಬಹುದು, ಇದು ಮಾಡಬಹುದು. ಇನ್ನೊಂದೇನು ಅಂದ್ರೆ ಇನ್ನೊಂದು ವಿಚಾರ ಹೇಳೋದು ಮರ್ತೆ, ಈಗ ಕಾಲುವೆಗಳನ್ನ ಇದು ಮಾಡೋದು ಈಗ ಎಲ್ಲರೂ ಅಷ್ಟೇ ಯಾವತ್ತೂ ಅಷ್ಟೇ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ನಮ್ಮ ಮರಿಬಾರ್ದು. ಈಗ ನಾವು ಒಂದ್ ಎರಡು ಅದ್ರಲ್ಲಿ ಎರಡು ಕಾಲುವೆ ಬರ್ತೇವೆ, ಒಂದು ನೀರನ್ನ ಕೊಡುವಂತ ಕಾಲುವೆ, ಇನ್ನೊಂದು ನೀರ ಬಸಿಯ ಅಂತ ಕಾಲುವೆ. ಎರಡು ಬಾಳೆ ಬಸಿಯ ಕಾಲುವೆಗಳು ನಾವು ಯಾರನ್ನು ಅದನ್ನ ನೋಡೋದೇ ಇಲ್ಲ, ನಿರ್ಲಕ್ಷ್ಯ. ಯಾಕಂದ್ರೆ ನಾವು ನೀರ್ ಕೊಟ್ಟಮೇಲೆ ಅದು ಸರಿಯಾದ ರೀತಿಯಲ್ಲಿ ಬಸಿದು ಹೋಗ್ತಾ ಇದ್ರೆ ನಿಮ್ಗೆಲ್ಲ ಗೊತ್ತಿದೆ ಸೌಳು ಜೌಳ ಆಗುತ್ತೆ. ಆಮೇಲೆ ನೀರು ಗಿಡಗಳು ಸರಿಯಾಗಿ ಬರೋದಿಲ್ಲ ಅಂದ್ರೆ ಉಸಿರು ಕಡ್ದಂಗೆ ಆಗುತ್ತೆ. ಅದಕ್ಕೆ ರೈತರು ಏನ್ ಮಾಡ್ಬೇಕು ಅಂದ್ರೆ ಈ ಏನು ಬಸಿಗಾಲುವೆ ಇದೆ, ಬಸಿಗಾಲುವೆಯಲ್ಲಿ ನಮ್ಗೆ ಸಾಮಾನ್ಯವಾಗಿ ಟೈಫಾ ಅಂತ ಬರ್ತದೆ ಅಥವಾ ಜಾಲಿ ಬರ್ತದೆ ಮತ್ತೆ ಯಾವ್ದೇ ತರ ಹುಲ್ಲಿ ಬಂತು ಅಂದ್ರೆ ಇದಕ್ಕೆ ನಾನು ಹೇಳ್ದಂಗೆ ಗ್ಲೈಫೋಸೇಟ್ ಹೊಡೆದು ಅದನ್ನ ಕಂಟ್ರೋಲ್ ಮಾಡಬಹುದು, ಮತ್ತೆ ಜೆಸಿಬಿ ಸ್ವೀಟ್ ಆಳ ಮಾಡಿ ಅದರಲ್ಲಿ ನೀರು ಬಸಿದೋಗಂಗ್ ಮಾಡಬೇಕು. ಅದೇ ರೀತಿ ನಾವು ನೀರ್ಗಾಲುವೆನು ಸಹ ನಾವು ಕ್ಲೀನ್ ಮಾಡಬೇಕು. ಈ ರೀತಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮುಂದೆ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ನಾವು ನೀರು ಕೊಟ್ಟದ್ರಲ್ಲಿ ನೀರೇನ್ ಕೊಡ್ತೀವಿ ಅದು ಬಹಳಷ್ಟು ನೀರು ಬೆಳೆಗಳಿಗೆ ಸಿಗ. ತುಂಬಾ ಸಂತೋಷ ಡಾಕ್ಟರ್ ಚನ್ನಬಸಣ್ಣ ಸರ್ ಅವರೇ. ಪ್ರಸ್ತುತ ರೈತ ಬಾಂಧವರು ಕೃಷಿಯ ಹೊರತಾದ ಕೃಷಿ ಚಟುವಟಿಕೆಗಳನ್ನು ಯಾವುದು ಅನ್ನೋದ್ರ ಕುರಿತು ನಮ್ಮ ರೈತರಿಗೆ ಅತಿ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದರೆ ತಮಗೆ ಇನ್ನೊಮ್ಮೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ತಮ್ಮ ಫೋನ್ ಸಂಖ್ಯೆ ಕೆಲವೊಬ್ಬರು ಬೇಕಾಗುತ್ತದೆ ಅವರಿಗೆ ಕೊಡಿ. ಈಗ ಇದ್ರ ಬಗ್ಗೆ ನಾ ಏನ್ ಮಾಹಿತಿ ಮಾಡಿಕೊಟ್ಟೆ ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಅವರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈಗ ನನ್ನ ಫೋನ್ಗೆ ಅವರು ಕರೆ ಮಾಡಬಹುದು. ನನ್ನ ಫೋನ್ ಸಂಖ್ಯೆ 8 6 6 0 5 4 1 9 4 3. ಈ ಸಂಖ್ಯೆಗೆ ಅವರು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಈ ವಿಷಯವನ್ನ ನನಗೆ ರೈತರಿಗಾಗಿ ವ್ಯಕ್ತಪಡಿಸಕ್ಕೆ ಅನುಮತಿ ಕೊಟ್ಟಿದ್ದಕ್ಕಾಗಿ ತಮಗೆ ಬಹಳ ವಂದನೆಗಳು. ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿಯ ತನಕ ರೈತರ ಕೃಷಿಯೇತರ ಚಟುವಟಿಕೆಗಳು ಈ ಕುರಿತಂತೆ ಡಾಕ್ಟರ್ ಚನ್ನಬಸವಣ್ಣ ಎಎಸ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತೆ. ಈಗ ಕೇಳೋಣ ಜನಪದ ಸಂಗೀತ. ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಹಾಗೂ ಸಂಗಡಿಗರಿಂದ ಭಜನೆ ಪದ. ಬೆಟ್ಟದ ಮೇಲೆ ಬಲೆಯ ಬೀಸುವ ವಿಸ್ತಾರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಬಲೆಗೆ ಬಿದ್ದ ವನದ ಪಕ್ಷಿ ಬಿದ್ದ ವನದ ಪಕ್ಷಿ.

ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ ಬಡತನ ಸಂಸಾರ ನನ್ನ ಸಿಕ್ಕಿದಾಗ ಬಹಳ ಮಕ್ಕಳ ಬಡತನ ಸಂಸಾರ ನನ್ನ ಸಿಕ್ಕಿದಾಗ ಬರೆದು ಕಳಿಸಿದನು ಏನ ಮಾಡಲಿ ಕರುಣೆ ಇಲ್ಲ ಶಿವಗ ಬರೆದು ಕಳಿಸಿದನು ಏನ ಮಾಡಲಿ ಕರುಣೆ ಇಲ್ಲ ಶಿವಗ ಸಿರಿಯ ತವರಿನ ತೊತ್ತು ಕೋಳಿಗೆ ನಾನು ಹೋಗಲಿಲ್ಲ ತವರಿನ ತೊತ್ತು ಕೋಳಿಗೆ ನಾನು ಹೋಗಲಿಲ್ಲ ಕರುಳ ತಡೆಯದೆ ಅಣ್ಣನ ನೋಡಲು ಹೊರಟು ಬಂದೆ ನವ್ವ ಕರುಳ ತಡೆಯದೆ ಅಣ್ಣನ ನೋಡಲು ಹೊರಟು ಬಂದೆ ನವ್ವ ಮೇಲೆ ತವರಿಗೆ ಎಂದು